2020ರಲ್ಲಿ ತಿದ್ದುಪಡಿ ಆಯ್ತು. ಅದ್ರ ಪ್ರಕಾರ 98ರಲ್ಲೇ ಒಂದು ಕಾಯ್ದೆ ಇತ್ತು, ಅದನ್ನ ಇದು ರಿವೈಸ್ ಮಾಡಿ ನಮ್ಗೆ ಸಿಂಪ್ಲಿಫೈ ಮಾಡಿದ್ದಾರೆ ಎಲ್ಲಾರ್ಗೂ ಅರ್ಥ ಆಗೋಂಗೆ. ಯಾಕಂದ್ರೆ ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್ ಗಳ ಕೆಲಸ ಆಗ್ಲಿ ನರ್ಸ್ ಕೆಲಸ ಫಸ್ಟ್ ಪ್ರೈಮರಿ ನಮ್ದೇನು, ನಮ್ಗೆ ಚಿಕಿತ್ಸೆ ಕೊಡಬೇಕು, ರೋಗಿಗಳನ್ನು ಆರೈಕೆ ಮಾಡೋದು ಮುಖ್ಯ. ಅದೇ ರೀತಿ ಈ ವೇಸ್ಟ್ ಗಳನ್ನು ನಾವು ಕರೆಕ್ಟ್ ಆಗಿ ಮ್ಯಾನೇಜ್ ಮಾಡಬೇಕು, ಅದು ಕೂಡ ನಮ್ ಜವಾಬ್ದಾರಿ. ಆ ಜವಾಬ್ದಾರಿ ನಿಟ್ಟಿನಲ್ಲಿ ಏನಾಗಿದೆ, ಈ ರೂಲ್ಸ್ ನ ಸಿಂಪ್ಲಿಫೈ ಮಾಡಿ ಒಂದು 4 ಕ್ಯಾಟಗರಿ ಕಲರ್ ವೇಸ್ಟ್ ಮಾಡಿದ್ದಾರೆ, ಕಲರ್ ಕೋಡೆಡ್ ವೇಸ್ಟ್ ಮಾಡ್ತಾರೆ. ಸೊ ಆ ರೀತಿ ಮಾಡೋದ್ರಿಂದ ಅದನ್ನ ಯಾಕೆ ಕಲರ್ ಕೋಡೆಡ್ ಮಾಡಿದ್ದಾರೆ ಅಂದ್ರೆ ಅದನ್ನ ಸರಿಯಾದ ರೀತಿ ನಿರ್ವಹಣೆ ಮಾಡಬಹುದು ಅಂದ್ರೆ. ಅಂದ್ರೆ ಎಲ್ಲಾ ಹಾಸ್ಪಿಟಲ್ಗಳು ನೀವು ಆಸ್ಪತ್ರೆ ಹೋಗಿದ್ರೆ ನೀವು ನೋಡಿರ್ತೀರ, 4 ಕಲರ್ ಬಕೆಟ್ ಇಟ್ಟಿರ್ತಾರೆ ವೇಸ್ಟ್ ಗೆ, ಒಂದು ಯೆಲ್ಲೋ, ರೆಡ್, ಬ್ಲೂ ಮತ್ತೆ ಇನ್ನೊಂದು ವೈಟ್ ಡಬ್ಬಾ ಇಟ್ಟಿರ್ತಾರೆ. ಯೆಲ್ಲೋ ಅಲ್ಲಿ ಎಲ್ಲ ಇನ್ಫೆಕ್ಷಿಯಸ್ ವೇಸ್ಟ್ ಅಂತ ಹೇಳ್ತೀವಿ, ಅಂದ್ರೆ ಸಾಂಕ್ರಾಮಿಕ ತ್ಯಾಜ್ಯ ಅಂತ ಹೇಳ್ತೀವಿ, ಅಂದ್ರೆ ಸಾಂಕ್ರಾಮಿಕ ಅಂಟಿರ್ಬಹುದು, ಯಾರಿಗಾರು ತೊಂದರೆ ಆಗ್ಬಹುದು, ಅದನ್ನ ಯೆಲ್ಲೋ ಕಲರ್ ಬಿನ್ ಅಲ್ಲಿ ಹಾಕ್ತಿವಿ. ಅತಿ ಸೂಕ್ಷ್ಮ ಅದನ್ನ ಯೆಲ್ಲೋ ಕಲರ್ ಅಂದ್ರೆ ಇನ್ಫೆಕ್ಷನ್ ಸ್ಪ್ರೆಡ್ ಆಗೋ ಚಾನ್ಸ್ ಮುಟ್ಟಬಾರದು. ಇನ್ನ ಒಂದು ಕೆಂಪು ಡಬ್ಬದಲ್ಲಿ ಈ ಎಲ್ಲ ಈ ಪ್ಲಾಸ್ಟಿಕ್ ವೇಸ್ಟ್ ಗಳನ್ನೆಲ್ಲ ಒಂದು ಶೇಖರಣೆ ಮಾಡ್ತೀವಿ. ಇದು ಕೂಡ ಅನಾಹುತ ಆಗುತ್ತೆ, ಕೇರ್ಫುಲ್ ಆಗಿರಿ, ಕೇರ್ಫುಲ್ ಆಗಿ. ಇದು ಇನ್ಫೆಕ್ಟೆಡ್ ಪ್ಲಾಸ್ಟಿಕ್ ವೇಸ್ಟ್ ಸಪರೇಟ್. ಇನ್ನ ಒಂದು ಬ್ಲೂ, ಬ್ಲೂ ಅಲ್ಲಿ ಗ್ಲಾಸ್ ವೇಸ್ಟ್ ಗಳನ್ನ ಹಾಕ್ತಿವಿ, ಓಕೆ, ಮಾರಕೈರೆ ಅಂತ. ಇನ್ನ ಒಂದು ಚಿಕ್ಕದು ಬಿಳಿ ದಬ್ಬದಲ್ಲಿ ನೋಡಿರ್ತೀರ, ಅದ್ರಲ್ಲಿ ಸೂಜಿಗಳನ್ನ ಹಾಕ್ತಿವಿ, ಸೂಜಿ ಚುಚ್ಚಬಾರ್ದು. ಈ ತರ 4 ವಿಂಗಡೆ ಮಾಡಿರ್ತೀವಿ. ಇದಲ್ದಲೆ ಜನರಲ್ ವೇಸ್ಟ್ ಅಂದ್ರೆ ನಮ್ಮ ಹಾಸ್ಪಿಟಲ್ ನೀವು ಅನ್ಕೋಬಹುದು ಹಾಸ್ಪಿಟಲ್ ಬರೋ ವೇಸ್ಟ್ ಎಲ್ಲ ವೈದ್ಯಕೀಯ ವೇಸ್ಟ್ ಇಲ್ಲ. ಸುಮಾರು 100 ಕೆಜಿ ತಗೊಂಡ್ರೆ 80-85% ಇವು ಅಲ್ಲ ಜನರಲ್ ವೇಸ್ಟ್. ಪೇಪರ್, ಪ್ಯಾಕೆಟ್, ಕವರಿಂಗ್ ಆ ತರದ ಇರುತ್ತೆ. ಬರೀ 15-20% ಮಾತ್ರ ವೈದ್ಯಕೀಯ ವಸ್ತು. ಸೊ ಈ ನಾವು 15-20% ನಾವು ಜನರಲ್ ವೇಸ್ಟ್ ಇಂದ ಸಪರೇಟ್ ಮಾಡ್ಕೋಬೇಕು. ಇನ್ನ 85% ನಾವು ಮುನ್ಸಿಪಲ್, ನಾವು ಸಾಲಿಡ್ ವೇಸ್ಟ್ ನಾವು ಹೇಗೆ ನಿವಾರಣೆ ಮಾಡ್ತೀವೋ ಅದೇ ತರ ಮಾಡಬಹುದು. ಈ 15-20% ಮಾತ್ರ ವೈದ್ಯಕೀಯ ತ್ಯಾಜ್ಯ ಅಂತ ಹೇಳ್ತೀವಿ. ಇದನ್ನ ನಾವು ಸ್ಪೆಷಲ್ ಆಗಿ ಹ್ಯಾಂಡಲ್ ಮಾಡಬೇಕು, ಸೊ ದಟ್ ಯಾರಿಗೂ ಇನ್ಫೆಕ್ಷನ್ ಆಗಬಾರ್ದು, ಯಾರಿಗೂ ತೊಂದರೆ ಆಗಬಾರ್ದು, ಮತ್ತೆ ಎನ್ವಿರಾನ್ಮೆಂಟ್ ಗೂ ತೊಂದರೆ ಆಗಬಾರ್ದು. ಈ ನಿಟ್ಟಿನಲ್ಲಿ ಏನಾಗಿದೆ, ಈ ರೂಲ್ಸ್ ಅಡಿಯಲ್ಲಿ, ಈ ಕಾಯ್ದೆ ಅಡಿಯಲ್ಲಿ ಏನಾಗಿದೆ ಅಂದ್ರೆ ಪ್ರತಿ ಹಾಸ್ಪಿಟ್ಲು ಅವರೇ ಮ್ಯಾನೇಜ್ ಮಾಡೋ ಹಾಗಿಲ್ಲ. ಈಗ ಏನ್ ಮಾಡಿದಾರೆ ಅಂದ್ರೆ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅಂತ ಮಾಡಿದ್ದಾರೆ. ಮುಂಚೆ ಅಂದ್ರೆ ಪ್ರತಿಯೊಂದು ಹಾಸ್ಪಿಟ್ಲು ಅಲ್ಲೇ ಸುಡೋ ಅಂತ ಪ್ರಕ್ರಿಯೆ ನಡೀತಿತ್ತು, ಅವರೇ ಮಾಡ್ಕೊಂಡು ಹೋಗ್ಲಿಕ್ಕೆ ವ್ಯವಸ್ಥೆ ಇತ್ತು, ಅವರೇ ಸುಡೋ ಅಂತದ್ದು ಅಥವಾ ಡಿಸ್ ಇನ್ಫೆಕ್ಷನ್ ಆಟೋಕ್ಲೇವ್ ಆತರ ಯೂಸ್ ಮಾಡೋದು, ಮಾಡೋ ನಿರ್ವಹಣೆ ಮಾಡ್ಬಿಡೋದು, ಎಲ್ಲೋ ಅಲ್ಲಿ ಹಿಂದೆಗಡೆ ಬಿಸಾಕೋದು, ಪಕ್ಕದ ಮನೆಗೆ ಬಿಸಾಕೋದು, ಆ ತರದೆಲ್ಲ ಈಗ ಯಾವ್ದು ನಡೆಯೋದಿಲ್ಲ. ಎಲ್ಲಾ ಹಾಸ್ಪಿಟ್ಲು ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಗೆ ರಿಜಿಸ್ಟರ್ ಆಗಿರ್ಬೇಕು, ಅವ್ರು ಫಸ್ಟೇ ಅವ್ರು ಡಿಕ್ಲೇರ್ ಮಾಡ್ಕೋಬೇಕು, ನಾವು ನಮ್ಮ ತ್ಯಾಜ್ಯ ನಮ್ಮ ಆಸ್ಪತ್ರೆಯ ತ್ಯಾಜ್ಯವನ್ನು ಇಂತ ಕಡೆ ಕಳಿಸ್ಕೊಳ್ತೀವಿ ಅಂತ, ಅದು ನಮ್ದೇ ಜವಾಬ್ದಾರಿ, ನಾವೇ ನಿರ್ವಹಣೆ ಮಾಡ್ತೇವೆ. ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿ ಅಂತ ಇದೆ, ಪ್ರತಿ ಒಂದು 70 ಕಿಲೋಮೀಟರ್ ಒಳಗಡೆ ನಿಮ್ದು ಯಾವ್ದಾರ ಕಾಮನ್ ಟ್ರೀಟ್ಮೆಂಟ್ ಫೆಸಿಲಿಟಿಗೆ ಇದ್ರೆ ಅಲ್ಲಿಗೆ ನಾವು ವೇಸ್ಟ್ ಕೊಡಬೇಕು, ಅಲ್ಲಿ ಅವರು ಸೂಕ್ತ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾರೆ. ಈ ಯೆಲ್ಲೋ ಕಲರ್ ವೇಸ್ಟ್ ಬಹುಶಃ ಅವರು ತಾವೇ ನಿರ್ವಹಣೆ ಮಾಡ್ತಾರೆ ಅಂದ್ರೆ ಅವು ಎಲ್ಲ ಏನು ಬೇರೆ ಬೇರೆ ಆಸ್ಪತ್ರೆಗಳನ್ನ ಸಂಗ್ರಹಿಸಿ ಮಾಡ್ತಾರೆ. ಯಾಕೆಂದ್ರೆ ಮುಂಚೆ ಏನಾಗ್ತಿತ್ತು, ಅಲ್ಲಲ್ಲೇ ಸುಡ್ತಿದ್ರು. ಓಪನ್ ಬರ್ನಿಂಗ್ ಈಗ ಅಂದ್ರೆ ಮುಕ್ತ ನಿಷೇಧಿಸಲಾಗಿದೆ. ಈ ನಮ್ಮ ವೈದ್ಯಕೀಯ ತ್ಯಾಜ್ಯ ಅಂತಲ್ಲ, ಯಾವುದೇ ರೀತಿಯಾದ ತ್ಯಾಜ್ಯ ಕೂಡ ಓಪನ್ ಬರ್ನಿಂಗ್ ಇಸ್ ನಾಟ್ ಅಕ್ಸೆಪ್ಟಬಲ್ ಅಂತ. ಅಂದ್ರೆ ಅದು ತುಂಬಾ ಏರ್ ಪೊಲ್ಯೂಷನ್ ಗೆ ತುಂಬಾ ಕಾರಣ ಆಗುತ್ತೆ. ಹಾಗಾಗಿ ಈಗಿರೋ ಸದ್ಯಕ್ಕೆ ಇರೋ ಪರಿಸ್ಥಿತಿ ಏನು ಅಂದ್ರೆ ಇನ್ಸಿನ್ರೇಷನ್ ಅಂತ ಯೂಸ್ ಮಾಡ್ತಾ ಇದೀವಿ. ಅಂದ್ರೆ ಅದು ಸುಡುವ ಪ್ರಕ್ರಿಯೆನೆ, ಬಟ್ ಅದು ತುಂಬಾ ಹೈ ಡಿಗ್ರಿ ಸುಡ್ತಾರೆ. ಒಂದು 2 ಚೇಂಬರ್ ಅಲ್ಲಿ ಒಂದು 800+ ಡಿಗ್ರಿ ಇರುತ್ತೆ, ಇನ್ನೊಂದು 1100 ಡಿಗ್ರಿ. ಅಷ್ಟು ಹೈ ಡಿಗ್ರಿ ಟೆಂಪರೇಚರ್ ಆದಾಗ್ಲೇ ಸ್ವಲ್ಪ ಕಮ್ಮಿ ಆಗೋದು ಏರ್ ಪೊಲ್ಯೂಷನ್. ಸೊ ಯೆಲ್ಲೋ ಕಲರ್ ವೇಸ್ಟ್, ಯೆಲ್ಲೋ ಕಲರ್ ಬಿನ್ ಅಂತ ಹೇಳದ್ನಲ್ಲ, ನಾನು ಹಳದಿ ಕಲರ್ ಬಿನ್ ಇನ್ ವೇಸ್ಟ್ ಗಳು, ಅದೇ ಸಾಂಕ್ರಾಮಿಕವಾಗಿ ಕಲುಷಿತವಾಗಿರುವಂತ ತ್ಯಾಜ್ಯಗಳನ್ನ ಮಾತ್ರ ನಾವು ಬರ್ನ್ ಮಾಡೋದು, ಅಲ್ಲಿಗೆ ಪ್ಲಾಸ್ಟಿಕ್ ನಾವು ಹಾಕುವಂತಿಲ್ಲ. ಆ ಒಂದು ಎಚ್ಚರಿಕೆನ ನಮ್ಮ ಹಾಸ್ಪಿಟಲ್ ಸಿಬ್ಬಂದಿಗಳು ತಗೋಬೇಕಾಗತ್ತೆ, ಯಾವುದೇ ರೀತಿಯಾದ ಪ್ಲಾಸ್ಟಿಕ್ ತ್ಯಾಜ್ಯಗಳು ಯೆಲ್ಲೋ ಕಲರ್ ಗೆ ಹೋಗ್ಬಾರ್ದು. ಸೊ ಅದಾಗುತ್ತೆ. ಅದೇ ರೀತಿ ಕೆಂಪು ಮತ್ತೆ ನೀಲಿ ಡಬ್ಬಗಳನ್ನ ಏನ್ ಮಾಡ್ತಾರೆ, ಅವರು ಅಲ್ಲಿ ಡಿಸ್ಇನ್ಫೆಕ್ಷನ್ ಮಾಡ್ತಾರೆ, ಆಟೋಕ್ಲೇವ್ ಅಥವಾ ಮೈಕ್ರೋವೇವ್ ಯಾವ್ದು ಅಲ್ಲಿ ಟೆಕ್ನಾಲಜಿ ಇದೆಯೋ ಅದ್ರ ಪ್ರಕಾರ ಅದನ್ನ ಡಿಸ್ಇನ್ಫೆಕ್ಟ್ ಮಾಡಿ ಅದನ್ನ ಪುಡಿ ಪುಡಿ ಶ್ರೆಡ್ಡಿಂಗ್ ಮಾಡಿ ಆಮೇಲೆ ಅದನ್ನ ರೀಸೈಕ್ಲಿಂಗ್ ಕಳಿಸ್ತಾರೆ. ಗೊತ್ತಲ್ಲ ನಿಮ್ಗೆ, ಪ್ಲಾಸ್ಟಿಕ್ ನಾವೇನು ಮಾಡಕ್ಕಾಗಲ್ಲ, ಗ್ಲಾಸ್ ನು ಏನು ಮಾಡಕ್ಕಾಗಲ್ಲ, ಬಟ್ ರೀಸೈಕ್ಲಿಂಗ್ ಮಾಡಬಹುದು, ಅದನ್ನ ಪುನರ್ ಉಪಯೋಗಿಸಕ್ಕೆ ನಾವು ಮಾಡಬಹುದು. ಒಂದು ಸಮಸ್ಯೆ ಇರೋದು ನಮ್ಗೆ ಈ ನೀಡಲ್ಸ್ ಬಿಳಿದು,

देश के युवाओं ने ठाना है, भारत को आयुष्मान बनाना है। आज ही पात्र लाभार्थियों का आयुष्मान कार्ड बनवा कर उन्हें दे नए साल का उपहार। 60 करोड़ से ज्यादा लाभार्थियों को मिला 5 लाख रुपए के मुफ्त उपचार का अधिकार। आज ही आयुष्मान ऐप डाउनलोड करें और पात्र लाभार्थी अपना आयुष्मान कार्ड बनवाएं। अधिक जानकारी के लिए 14555 पर कॉल करें। ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಬುದ್ಧಿಯ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ, ಕೆಟ್ಟ ಬುದ್ಧಿಯ ಮಾಡಬ್ಯಾಡವೋ ಕೆಟ್ಟು ಹೋದಿ ಬದನೆಕಾಯಿ. ಸುತ್ತಮುತ್ತಲು ಎದ್ದು ಬೆಳೆಯದೆ, ಸುತ್ತಮುತ್ತಲು ಎದ್ದು ಬೆಳೆಯದೆ ಹಾಗು ಬೇಲಿ ತೊಂಡೆಕಾಯಿ, ನೀನಾಗು ಬೇಲಿ ತೊಂಡೆಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಪಗಳ ಕಡಿಯದಿದ್ದರೆ ಕಾರವದಿತ್ತು ಮೆಣಸಿನಕಾಯಿ, ಕೋಪ ತಾಪಗಳ ಕಡಿಯದಿದ್ದರೆ ಕಾರವದಿತ್ತು ಮೆಣಸಿನಕಾಯಿ. ಒಪ್ಪಿಲೆ ಸಂಸಾರ ನಡೆಸಿದರೆ ನೀ, ಒಪ್ಪಿಲೆ ಸಂಸಾರ ನಡೆಸಿದರೆ ನೀನಾದಿ ಹಿಕ್ಕಿ ಹೀರೇಕಾಯಿ, ನೀನಾದಿ ಹಿಕ್ಕಿ ಹೀರೇಕಾಯಿ. ಮೂರು ಲೋಕದಲ್ಲಿ ಶಿವ ಕಳುಹಿದನು ಮೂರು ಕಣ್ಣಿನ ತೆಂಗಿನಕಾಯಿ, ಮೂರು ಕಣ್ಣಿನ ತೆಂಗಿನಕಾಯಿ. ಭಕ್ತ ಜನರು ಬಂದು ಬೇಡುತ್ತಾರೆ ಆ ಕಣ್ಣೇ ಇಲ್ಲದ ಕುಂಬಳಕಾಯಿ, ಆ ಕಣ್ಣೇ ಇಲ್ಲದ ಕುಂಬಳಕಾಯಿ. ಪಾಪಗಳ ಕಡಿಯದಿದ್ದರೆ ಕಾರವದಿತ್ತು ಮೆಣಸಿನಕಾಯಿ, ಕೋಪ ತಾಪಗಳ ಕಡಿಯದಿದ್ದರೆ ಕಾರವದಿತ್ತು ಮೆಣಸಿನಕಾಯಿ.